ಎಲ್ಲಕ್ಕೆ ನಂಬೆ ಉಲ್ಲ ನೋಮ ತಮೈ ಕೊಯ್ಯೋ ಏ ಮುಖದ Adelaka, many kini sai kamati lenne tava hedebella. Amal bi tenne ganga galanne Adelaka, many kini sai kamati lenne tava hedebella. Let me tell you.